ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ಪ್ರಾಣಿಗಳಲ್ಲಿ ಜರ್ಮಗಂಟು ರೋಗ ಮತ್ತು ಅದರ ನಿರ್ವಹಣೆ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ಶ್ರೀಧರ್ ಜೆಎನ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತೆ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ಈಗ ಕೇಳಿ, ಹಗರಿ ಕೃಷಿ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆಗೊಂಡ ವಿವಿಧ ಸಿರಿಧಾನ್ಯದ ಬೆಳೆಯ ತಳಿಗಳ ಕುರಿತು ತಳಿ ತಜ್ಞರಾದ ಡಾಕ್ಟರ್ ಯೋಗೇಶ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರೇ, ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಹಗರಿ ಕೃಷಿ ಸಂಶೋಧನಾ ಕೇಂದ್ರದಿಂದ ಹಲವಾರು ಸಿರಿಧಾನ್ಯದ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ವಿಶೇಷವಾಗಿ ಸಾಮೆ ಇರ್ಬೋದು, ನಮಣೆ ಇರ್ಬೋದು, ಜೊತೆಗೆ ಕೊರ್ಲೆ ಮತ್ತು ಬರಗು, ರಾಗಿ, ಹೀಗೆ ಒಂದು ಸಿರಿಧಾನ್ಯದ ವಿವಿಧ ಬೆಳೆಗಳಲ್ಲಿ ತಳಿಗಳು ಬಿಡುಗಡೆ ಆಗಿದ್ದಾವೆ. ಈ ಒಂದು ಯಾವ್ಯಾವ ತಳಿಗಳು, ಆ ತಳಿಗಳ ವಿಶೇಷತೆ ಏನು ಅಂತಕ್ಕಂಥ ವಿಚಾರವನ್ನು ನಮ್ಮ ರೈತರಿಗೆ ಮಾಹಿತಿಯನ್ನು ಮಾಡಿಕೊಡ್ತಿದ್ದಾರೆ ಹಗರಿ ಕೃಷಿ ಸಂಶೋಧನಾ ಕೇಂದ್ರದ ತಳಿ ತಜ್ಞರಾದಂಥ ಡಾಕ್ಟರ್ ಯೋಗೇಶ್ ಅವರು. ನಮಸ್ಕಾರ ರೈತ ಬಾಂಧವರೇ, ನಾನು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ತಳಿ ವರ್ಧಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಸಿರಿಧಾನ್ಯಗಳಲ್ಲಿ ಹೊಸ ಹೊಸ ತಳಿಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ. ಮೊದಲನೇದಾಗಿ ನಾವು ಹಗರಿ ನವಣೆ ಅನ್ನೋದು, ಸೊ ಹಗರಿ ನವಣೆ HN46 ಅಂತ ಹೇಳ್ಬಿಟ್ಟು, ಇದು ಏನಂತಂದರೆ 85-90 ದಿನ ಅವಧಿನಲ್ಲಿ ಕಟಾವಿಗೆ ಬರ್ತಕ್ಕಂಥ ಬೆಳೆಯಾಗಿದೆ. ಇದು ಇಳುವರಿ ನಾವು ನೋಡಿದಾಗ 16-18 ಕ್ವಿಂಟಾಲ್ ಹೆಕ್ಟೇರ್ಗೆ ಬರುತ್ತೆ. ಎಕರೆಗೆ 6-8 ಕ್ವಿಂಟಾಲ್ ಮಳೆಯಾಶ್ರಿತ ಪ್ರದೇಶದಲ್ಲಿ ನಾವು 1 ಅಥವಾ 2 ಅವಶ್ಯಕತೆ ತಕ್ಕಂತೆ ನೀರನ್ನು ಕೊಟ್ಟಾಗ 10-12 ಕ್ವಿಂಟಾಲು ಎಕರೆಗೆ ಬರತಕ್ಕಂಥ ಸಾಮರ್ಥ್ಯ ಈ ತಳಿನಲ್ಲಿ ಇದೆ. ಇದನ್ನು ನಾವು 2018 ರೈತರ ಕಲ್ಟಿವೇಷನ್ಗೆ ನಾವು ಇದನ್ನು ಬಿಡುಗಡೆ ಮಾಡಿದ್ವಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿಂದ. ಹಾಗೆ ಇನ್ನೊಂದು ಬೆಳೆ ಆದಂಥ ಸಾಮೆನಲ್ಲಿ ಹಗರಿ ಸಾಮೆ 1 ಅಥವಾ HS1, ಸೊ ಈ ಒಂದು ತಳಿನ ನಾವು ಅಗ್ರಿ ಸಂಶೋಧನಾ ಕೇಂದ್ರದಿಂದ ನಾವು ಬಿಡುಗಡೆ ಮಾಡಿದ್ದೇವೆ. ಈ HS1 ತಳಿಯು 15-16 ಕ್ವಿಂಟಾಲ್ ಹೆಕ್ಟೇರ್ಗೆ ಮತ್ತು ಎಕರೆಗೆ 6-8 ಕ್ವಿಂಟಾಲ್ ಎಕರೆಗೆ ಇಳುವರಿಯನ್ನು ಕೊಡುತ್ತದೆ. ಇದರ ಅವಧಿ 90-95 ದಿನಗಳು. ಇದರ ವಿಶೇಷತೆ ಏನಂತಂದರೆ ಕೆಳಗೆ ಬೀಳುವುದಿಲ್ಲ. ಸೊ ಕೆಳಗೆ ಬೀಳೋದಿಲ್ಲ ಅಂತಂದರೆ ನಾನ್ ಲಾಡ್ಜಿಂಗ್ ಟೈಪ್ ಮೆನಿ ಏನಂತಂದರೆ ಎಲ್ಲ ಸಿರಿಧಾನ್ಯಗಳಲ್ಲಿ ಗಾಳಿ ಅಥವಾ ಮಳೆ ಜೋರಾದಾಗ ಕೆಳಗಡೆ ಬಿದ್ದು ಬಿಡ್ತವೆ, ಬಟ್ ಇದು ಕೆಳಗಡೆ ಬೀಳೋದಿಲ್ಲ. ಹಾಗೆ ನಾವು ಇನ್ನೊಂದು ತಳಿ ಕೊರ್ಲೆ ಅನ್ನೋದು ಈಗ ರೀಸೆಂಟಾಗಿ ಈ ಸಿರಿಧಾನ್ಯಕ್ಕೆ ಸೇರಿದಂತಹ ಬೆಳೆ. ಈ ಸಿರಿಧಾನ್ಯದ ಕೊರ್ಲೆನಲ್ಲಿ ನಾವು ರಾಜ್ಯದಲ್ಲೇ ಮೊಟ್ಟ ಮೊದಲಾಗಿ ಅಗ್ರಿ ಕೊರ್ಲೆ 2 ಅನ್ನೋ ಒಂದು ತಳಿಯನ್ನು ಅಭಿವೃದ್ಧಿಪಡಿಸಿದ್ದೇವೆ. ಈ ತಳಿಯು 90-95 ದಿವಸಗಳಲ್ಲಿ ಕಟಾವಿಗೆ ಬರ್ತದೆ. ಈ ಒಂದು ತಳಿಯು 18-20 ಕ್ವಿಂಟಾಲ್ ಹೆಕ್ಟೇರ್ಗೆ ಇಳುವರಿಯನ್ನು ಕೊಡ್ತದೆ. ಇದ್ರ ಜೊತೆಗೆ ಮೇವಿನ ಇಳುವರಿ ಕೂಡ ಚೆನ್ನಾಗಿದೆ. ಇದು ಇದರಲ್ಲಿ ಮತ್ತೊಂದು ವಿಶೇಷ ಏನಂತಂದರೆ ಕಬ್ಬಿಣ ಅಂಶ, ಸತುವಿನ ಅಂಶ ಮತ್ತು ಕಚ್ಚಾ ನಾರಿನ ಅಂಶ ಹೆಚ್ಚಾಗಿದೆ. ಸೊ ಪೋಷಕಾಂಶಗಳಲ್ಲಿ ಇದು ಬಹಳ ಒಳ್ಳೆಯ ಒಂದು ತಳಿ ಅಂತ ನಮಗೆ ಕಂಡುಬಂದಿದೆ. ಅಗ್ರಿ ಕೊರ್ಲೆ ಅನ್ನೋದು ಅಗ್ರಿ ಕೊರ್ಲೆ 2 ಮತ್ತು ಮತ್ತೊಂದು ಸಿರಿಧಾನ್ಯದಂಥ ಬರಗು, ಅಗ್ರಿ ಬರಗು 1 HB1 ಅಂತ ಹೇಳ್ಬಿಟ್ಟು, ಈ ಒಂದು ತಳಿ ಏನಂತಂದರೆ ಅಲ್ಪಾವಧಿ ಬೆಳೆ. ಇದು 65-70 ದಿನಗಳಲ್ಲಿ ಇದು ಕಟಾವಿಗೆ ಬರ್ತದೆ. ಈ ಒಂದು ತಳಿ ಸುಮಾರು 12-14 ಕ್ವಿಂಟಾಲ್ ಕೆಜಿ ಪರ್ ಹೆಕ್ಟೇರಲ್ಲಿ ಇಳುವರಿ ಕೊಡುತ್ತೆ. ಎಕರೆಗೆ ಏನಿಲ್ಲ ಅಂದರೆ 4-6 ಕ್ವಿಂಟಾಲ್ ಕೊಡುತ್ತೆ. ಸೊ ಇದರಲ್ಲಿ ಕೂಡ ನಾವು ಕಂಡುಹಿಡಿದಿರೋದು ಏನಂತಂದರೆ ಕಬ್ಬಿಣ ಅಂಶ ಆಗಿರ್ಬೋದು, ಸತುವ ಅಂಶ ಆಗಿರ್ಬೋದು, ಕಚ್ಚಾ ನಾರಿನ ಅಂಶ ಹೇರಳವಾಗಿದೆ. ಸೊ ಹಾಗಾಗಿ ಈ ಒಂದು ಸಿರಿಧಾನ್ಯಗಳನ್ನು ಬಳಸೋದ್ರಿಂದ ಆರೋಗ್ಯದಲ್ಲಿ ಭಾಳ ಅನುಕೂಲ ಆಗುತ್ತೆ. ಮತ್ತೊಂದು ತಳಿಯನ್ನು ನಾವು ಲಾಸ್ಟ್ ಇಯರು ಹಗರಿ ರಾಗಿ ಅಂತ ಹೇಳ್ಬಿಟ್ಟು 13 ಅಂತ ಹೇಳ್ಬಿಟ್ಟು HR13 ಅಂತ ಹೇಳ್ಬಿಟ್ಟು ಇದನ್ನು ತಳಿನ ಸುಧಾರಿತ ತಳಿನ ನಾವು ಇದು ಮಾಡಿದ್ದು. ಇದು ಬೇಗ ಬರ್ತಕ್ಕಂಥ ತಳಿ. ರಾಗಿ ತಳಿಗಳಲ್ಲಿ ಇರೋದ್ರಲ್ಲಿ ಎಲ್ಲ 4 ತಿಂಗಳಿಗೆ ಇಳು ಬರ್ತವೆ ಕಟಾವಿಗೆ. ನಮ್ಮದು 3 ತಿಂಗಳು 10 ದಿವಸದಲ್ಲಿ ಕಟಾವಿಗೆ ಬರ್ತಕ್ಕಂಥ ತಳಿಯಾಗಿದೆ ಮತ್ತು ಇಳುವರಿ ಕೂಡ ಚೆನ್ನಾಗಿ ಬರದೆ 30-35 ಕ್ವಿಂಟಲ್ ಹೆಕ್ಟೇರ್ಗೆ. ಮಳೆ ಆಶ್ರಿತ ಪ್ರದೇಶದಲ್ಲಿ 10-14 ಕ್ವಿಂಟಲ್ ಎಕರೆಗೆ ಬರುತ್ತದೆ. ಮತ್ತು 1 ಅಥವಾ 2 ನೀರು ನಾವು ಅವಶ್ಯ ಬಿದ್ದಲ್ಲಿ ಕೊಟ್ಟರೆ ಅದರದ್ದು ಇಳುವರಿ 16-18 ಕ್ವಿಂಟಲ್ 20 ಕ್ವಿಂಟಲ್ ವರೆಗೂ ಕೂಡ ಇಳುವರಿ ನಾವು ಪಡಿಬೋದಾಗಿದೆ. ಇದರಲ್ಲಿ ವಿಶೇಷ ಏನಂತಂದರೆ ಕ್ಯಾಲ್ಶಿಯಂ ಕಂಟೆಂಟ್ ಜಾಸ್ತಿ ಇದೆ. ಕ್ಯಾಲ್ಶಿಯಂ ಏನಂದರೆ ಈಗ ಹೆಣ್ಮಕ್ಳಿಗೆ ಸಣ್ಣ ಮಕ್ಕಳಿಗೆ ತುಂಬ ಅವಶ್ಯಕತೆ ಇರೋದ್ರಿಂದ ಕ್ಯಾಲ್ಶಿಯಂ ಕಂಟೆಂಟ್ ಕೂಡ ಜಾಸ್ತಿ ಆಗಿದೆ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಈ ಸಿರಿಧಾನ್ಯಗಳಿಗೆ ಅಂತಂದರೆ ನನ್ನ ಒಂದು ದೂರವಾಣಿ ಸಂಖ್ಯೆ ನಾನು ಹೇಳ್ತೀನಿ, ಅದನ್ನು ಬರೆದಿಟ್ಕೊಂಡು ನನಗೆ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ದೂರವಾಣಿ ಸಂಖ್ಯೆ 8050923903. ಧನ್ಯವಾದಗಳು. ಈಗ ಸಿರಿಧಾನ್ಯಗಳ ವಿವಿಧ ತಳಿಗಳಲ್ಲದೆ ಮತ್ತೆ ಹಗರಿ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟಂಥದ್ದು ಏನಾದರೂ ಪ್ರೊಸೆಸಿಂಗ್ ಇರ್ಬೋದು ಅಥವಾ ಸಂಸ್ಕರಣೆ ಇರ್ಬೋದು ಅಥವಾ ಸಿದ್ಧ ವಸ್ತುಗಳನ್ನು ತಯಾರು ಮಾಡ್ತಕ್ಕಂಥದ್ದು ಮೌಲ್ಯವರ್ಧನೆ ಇರ್ಬೋದು, ಅವು ಎಲ್ಲ ಚಟುವಟಿಕೆಗಳು ನಿಮ್ಮ ಹಗರಿ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಡೀತಾ ಇದ್ದಾವೆ ಹೇಗೆ? ನಮ್ಮಲ್ಲಿ ಏನಾಗಿದೆ, ಮೌಲ್ಯವರ್ಧನೆ ಮಾಡ್ತಾ ಇಲ್ಲ, ನಾವು ಪ್ರೊಸೆಸಿಂಗ್ ಮಾಡಿಕೊಡ್ತೀವಿ. ಏನಂದರೆ ಒಂದು ನಮ್ಮಲ್ಲಿ ಕೂಡ ಕರ್ನಾಟಕ ಸರ್ಕಾರದಿಂದ ಪ್ರೊಸೆಸಿಂಗ್ ಯೂನಿಟನ್ನು ಹಾಕಿದ್ದಾರೆ, ಅಂದರೆ ಸಂಸ್ಕರಣ ಇದೆ. ರೈತರಿಗೆ ಬಂದಂಥ ರೈತರಿಗೆ ಅದನ್ನು ಅಕ್ಕಿ ಮಾಡೋದಾಗಲಿ ಅಥವಾ ರವೆ ಮಾಡಿಕೊಡೋದಾಗಲಿ ಅಥವಾ ಅದರದ್ದು ಏನು ಹಿಟ್ಟು ಮಾಡಿಕೊಡೋದಾಗಲಿ ಒಂದು ಮಿಷಿನ್ಗಳೆಲ್ಲ ಬಂದಿದ್ದಾವೆ ದೊಡ್ಡ ಪ್ರಮಾಣದಲ್ಲಿ. ಸೊ ರೈತರು ಇದರ ಸದುಪಯೋಗ ಪಡ್ಬೋದು. ಅದಕ್ಕೆ ಒಂದು ನಾಮಿನಲ್ ಏನು ಒಂದು ಒಂದು ಹಣ ಇರುತ್ತೆ, ಅದನ್ನು ಕಟ್ಬಿಟ್ಟು ಸರ್ವಿಸ್ ಚಾರ್ಜ್ ಅಂತ ತೊಗೊಂತಾರೆ, ತೊಗೊಂಡು ನೀವು ಆ ಸೇವೆಯನ್ನು ಪಡಿಬೋದಾಗಿದೆ. ನಿಮ್ಮ ಬಳ್ಳಾರಿ ಭಾಗದಲ್ಲಿ ಹಗರಿ ಭಾಗದಲ್ಲಿ ಸಿರಿಧಾನ್ಯವನ್ನು ಬೆಳೆಯುವಂಥ ರೈತರಿಗೆ ಏನಾದರೂ ಮಾಹಿತಿ ತರಬೇತಿಗಳಿರ್ಬೋದು ಅಥವಾ ಆ ಮೌಲ್ಯವರ್ಧನೆ ಬಗ್ಗೆ ಏನಾದರೂ ಪ್ರಾತ್ಯಕ್ಷಿಕೆಗಳಿರ್ಬೋದು ಅಂಥವೆಲ್ಲ ಮಾಡಿಕೊಡ್ತೀರಾ ರೈತರಿಗೆ ಅವಕಾಶಗಳನ್ನು? ನಾವು ರೈತರಿಗೆ ರೈತರ ಹೊಲಗಳಲ್ಲಿ ಪ್ರಾತ್ಯಕ್ಷತೆಯನ್ನು ನಾವು ಈ ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನ ನಾವು ಪ್ರಾತ್ಯಕ್ಷತೆಯನ್ನು ಈಗ ಹಳೆ ಬಳ್ಳಾರಿ ಮತ್ತು ವಿಜಯನಗರ ಡಿಸ್ಟಿಕ್ಕಲ್ಲಿ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಹಗರಿನಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈ ಒಂದು ಏನು ಮೌಲ್ಯವರ್ಧಿತ ತರಬೇತಿಗಳನ್ನು ಡಾಕ್ಟರ್ ಶಿಲ್ಪಾನವರು ಹೋಮ್ ಸೈನ್ಸ್ ಸೈಂಟಿಸ್ಟ್ ಇದ್ದಾರೆ, ಅವರು ಇದ್ರ ಬಗ್ಗೆ ಹೆಚ್ಚಿನ ಒಂದು ಏನು ತರಬೇತಿಯನ್ನು ಮತ್ತು ಇದನ್ನು ಕೊಡ್ತಾರೆ. ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅವರ ಕಾಂಟ್ಯಾಕ್ಟ್ ನಂಬರನ್ನು ಕೊಡ್ತೇನೆ. ಸಿರಿಧಾನ್ಯಗೆ ಸಂಬಂಧಪಟ್ಟಂಥ ಏನಾದರೂ ಅಂದರೆ ಪುಸ್ತಕಗಳಿರ್ಬೋದು, ಕೈಪಿಡಿಗಳಿರ್ಬೋದು, ಓದಲಿಕ್ಕೆ ಮಾಹಿತಿ ಪತ್ರಿಕೆಗಳಿರ್ಬೋದು, ಇಂಥವೆಲ್ಲ ರೈತರಿಗೆ ಸಿಗ್ತಾ ಇದ್ದಾವೆ ನಿಮ್ಮ ಕೇಂದ್ರಗಳಿಂದ? ಈಗ ನಮ್ಮ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಿಂದ ನಾವು ಸಿರಿಧಾನ್ಯ, ಸುಸ್ಥಿರ ಬೇಸಾಯ ಮತ್ತು ಸದೃಢ ಆರೋಗ್ಯಕ್ಕಾಗಿ ಅಂತ ಒಂದು ಬುಕ್ಕನ್ನು ನಾವು ಬಿಡುಗಡೆ ಮಾಡಿದ್ವಿ. ಇದರಲ್ಲಿ ಸಿರಿಧಾನ್ಯ ಹೇಗೆ ಬೆಳಿಬೇಕು, ಅದಕ್ಕೆ ಬರ್ತಕ್ಕಂಥ ರೋಗ ಅದಕ್ಕೆ ಮತ್ತು ಕೀಟಗಳ ಬಾಧೆ ಏನು ಅವನ್ನ ಹೇಗೆ ಕಂಟ್ರೋಲ್ ಮಾಡಬೇಕು, ಅದರ ಜೊತೆಗೆ ಯಾವ್ಯಾವ ಅಡುಗೆ ಮಾಡ್ಬೋದು ಅನ್ನೋದನ್ನು ಕೂಡ ನಾವು ಎಲ್ಲ ಸಿರಿಧಾನ್ಯಗಳದ್ದು ನಾವು ಅದನ್ನು ಬರೆದಿದ್ದೀವಿ. ಅದರಲ್ಲಿ ನಿಮಗೆ ಎಲ್ಲ ಸಂಕ್ಷಿಪ್ತವಾಗಿ ಮಾಹಿತಿ ಸಿಗುತ್ತೆ. ಅದರ ಜೊತೆಗೆ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದ ರಾಯಚೂರಿನಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಸುಧಾರಿತ ಸಿರಿಧಾನ್ಯ ತಳಿಗಳು ಕೂಡ ಒಂದು ಕೈಪಿಡಿಯನ್ನು ಒಂದು ಮಾಡಿದ್ದೀವಿ, ಅದು ಕೂಡ ಸಿಗುತ್ತೆ. ಅದರ ಜೊತೆಗೆ ಸಿರಿಧಾನ್ಯಗಳ ಕೈಪಿಡಿ ಅಂತ ಹೇಳ್ಬಿಟ್ಟು ನಾವು ರೈತರಿಗೆ ಯಾವ್ಯಾವ ರೀತಿ ಬೆಳಿಬೋದು, ಯಾವ್ಯಾವ ಹಂತದಲ್ಲಿ ಏನೇನು ಗೊಬ್ಬರ ಹಾಕಬೇಕು, ಮತ್ತು ಯಾವ ಹಂತದಲ್ಲಿ ಕಟಾವು ಮಾಡಬೇಕು, ಮತ್ತು ಅದಕ್ಕೆ ಯಾವ್ಯಾವ ರೀತಿ ಬಿತ್ತಬೇಕು, ಎಲ್ಲ ಒಂದು ಮಾಹಿತಿಯನ್ನು ನಾವು ಒಂದು ಸಿರಿಧಾನ್ಯಗಳ ಕೈಪಿಡಿ ಅಂತ ಒಂದು ತಂದಿದ್ದೇವೆ. ಅದರಲ್ಲಿ ನಾವು ಕೂಡ ಇದು ಮಾಡ್ಬೋದು, ಯೂಸ್ ಮಾಡ್ಕೋಬೋದು ಅದನ್ನು. ನೀವು ಈಗ ಹಗರಿ ಭಾಗದಲ್ಲಿ ಒಣ ಪ್ರದೇಶ ಸಿರಿಧಾನ್ಯಗಳನ್ನು ಬೆಳಿಲಿಕ್ಕೆ ಯಾವ ರೀತಿ ಅವಕಾಶ ಇದೆ ಅಲ್ಲಿ? ಹೇಗೆ ರೈತರು ಬೆಳಿಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಸಿರಿಧಾನ್ಯಗಳನ್ನು? ಹೇಗೆ ಬೆಳೆಯುವಂಥ ರೈತರಿಗೆ ಸಿರಿಧಾನ್ಯ ಬೆಳೆಯೋದು ಬೇರೆ ಬೆಳೆಗಳಿಗೆ ಲಾಭ ಅಂತ ಹೋಗ್ತಾರೆ ರೈತರು, ಕಮರ್ಷಿಯಲ್ ಬೆಳೆಗೆ ಹೋಗ್ತಾರೆ, ಸಿರಿಧಾನ್ಯ ಬೆಳೆಯನ್ನು ಬೆಳಿಲಿಕ್ಕೆ ಯಾವ ರೀತಿ ಮುಂದೆ ಬರ್ತಾ ಇದ್ದಾರೆ ನಿಮ್ಮ ಭಾಗದಲ್ಲಿ? ಈಗ ನಮ್ಮ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ, ರೈತರು ಈ ಮಳೆ ಆಶ್ರಿತ ಪ್ರದೇಶದಲ್ಲಿ ಈ ಒಂದು ಸಿರಿಧಾನ್ಯನ ಮುಖ್ಯವಾಗಿ ನವಣೆಯನ್ನೇ ಹೇರಳವಾಗಿ ಬೆಳೀತಾರೆ. ಇಲ್ಲಿ 2 ರೀತಿ ಬೆಳೀತಾರೆ, ಒಂದು ಮಳೆಯಾಶ್ರಿತದಲ್ಲಿ ಬೆಳೀತಾರೆ, ಒಂದು ಥೈಲ್ಯಾಂಡ್ ರೀಜನಲ್ಲಿ ಇರ್ತಕ್ಕಂಥವ್ರು. ಈಗ ಕೆನಾಲ್ ತುಂಗಭದ್ರಾ ಕೆನಾಲ್ ಬರ್ತದೆ, ಥೈಲ್ಯಾಂಡ್ ರೀಜನಲ್ಲಿ ಇರ್ತಕ್ಕಂಥವ್ರು ಅವರಿಗೆ ನೀರು 1 ಅಥವಾ 2 ಸಿಗುತ್ತೆ. ಅಂಥ ಟೈಮಲ್ಲಿ ಈ ಒಂದು ಸಿರಿಧಾನ್ಯನ 1 ಅಥವಾ 2 ನೀರು ಕೊಟ್ಟು ಬೆಳೀತಾರೆ. ಅಲ್ಲಿ ನಾವು ಏನು ಕಂಡಿಡ್ಕೊಂಡಿದ್ದೀವಿ ಆ ರೈತರಿಂದ ಅಂತಂದರೆ, ಇದೇ ನಮ್ಮ ತಳಿಗಳು ಸುಮಾರು 15-16 ಕ್ವಿಂಟಾಲು 18 ಕ್ವಿಂಟಾಲ್ ವರೆಗೂ ಪ್ರತಿ ಎಕರೆಗೆ ತೆಗ್ದಿದ್ದಾರೆ. ಅದೇನಂದರೆ ಒಳ್ಳೆ ಭೂಮಿ ಇರೋದ್ರಿಂದ ಇಳುವರಿ ಚೆನ್ನಾಗಿ ಬರ್ತಾ ಇದೆ. ನವಣೆ ಬೆಳೆಯುವಂಥ ರೈತರು ಹೇಳ್ತಾ ಇದ್ದಾರೆ 1 ಎಕರೆಗೆ 20 ಕ್ವಿಂಟಲ್ ನವಣೆಯನ್ನು ಬೆಳೆದಿದ್ದೀನಿ ಅನ್ನೋಂಥಕ್ಕಂಥದ್ದು, ಹೇಗೆ 20 ಕ್ವಿಂಟಲ್ ಬೆಳೆಯ ನವಣೆಯನ್ನು ತೆಗಿಲಿಕ್ಕೆ ಸಾಧ್ಯತೆ ಇದೆ ಹೇಗೆ? ಈಗ ನೋಡಿ, ಈ ಸಿರಿಧಾನ್ಯಗಳಿಗೆ ನಾವು ಕಡಿಮೆ ಪೋಷಕಾಂಶ ಇರತಕ್ಕಂಥ ಮಣ್ಣಲ್ಲಿ ಅಥವಾ ಗೊಬ್ಬರವನ್ನು ಹಾಕದೆ ಬೆಳೀಬೋದು ಇವನ್ನು. ಬಟ್ ಇವು ಇವಕ್ಕೆ ಯಾವ ರೀತಿ ಶಕ್ತಿ ಇದೆ ಅಂತಂದರೆ, ನಾವು ಹೆಚ್ಚು ಗೊಬ್ಬರ ಹಾಕಿ ಮತ್ತು ತುಂಬ ಚೆನ್ನಾಗಿ ಅದನ್ನು ನಾವು ಮ್ಯಾನೇಜ್ಮೆಂಟ್ ಮಾಡಿದ್ರೆ ಇದಕ್ಕೆ 20 ಕ್ವಿಂಟಾಲು 22 ಕ್ವಿಂಟಾಲು ತೆಗೆಯುವ ಶಕ್ತಿ ಇದೆ ಇದಕ್ಕೆ. ಇದು ಅವಕ್ಕೆ ಪೊಟೆನ್ಷಿಯಲಿಟಿ ಇದೆ ಅದಕ್ಕೆ. ಸೊ ಹಾಗಾಗಿ ತೆಗೆದಿದ್ದಾರೆ. ನಮ್ಮಲ್ಲೂ ಅಗ್ರಿನಲ್ಲಿ ಬಳ್ಳಾರಿನಲ್ಲಿ ರೈತರು ವಿಜಯನಗರದಲ್ಲಿ ರೈತರು ತೆಗೆದಿದ್ದಾರೆ. ಹೇಗೆ ಮುಂದಿನ ದಿನಗಳಲ್ಲಿ ಸಿರಿಧಾನ್ಯಗಳಿಗೆ ಯಾವ ರೀತಿ ಭವಿಷ್ಯ ಇದೆ, ಬೆಳೆಯುವಂಥ ರೈತರಿಗೇನು ಸಹ ಯಾವ ರೀತಿ ಭವಿಷ್ಯ ಇದೆ ಅಂತ ಹೇಳ್ತೀವಿ? ಈಗ ಸಿರಿಧಾನ್ಯಕ್ಕೆ ನಾವು ಏನು ಮಾಡ್ತೀವಿ, ನಾವು ಎಲ್ಲ ರೈತರಿಗೂ ಒಂದೇ ಸರಿ ನೀವು ಬೆಳೀರಿ ಅಂತ ನಾವು ಹೇಳಲ್ಲ. ಸಣ್ಣ ಪ್ರಮಾಣದಲ್ಲಿ ಬರ್ರಿ, ನೀವು 10 ಎಕರೆ ಇತ್ತು 1 ಎಕರೆ 2 ಎಕರೆ ಸಣ್ಣ ಪ್ರಮಾಣದಲ್ಲಿ ಬೆಳ್ಕೊಳ್ರಿ. ಸಮಗ್ರ ಕೃಷಿ ಪದ್ಧತಿನಲ್ಲಿ ಇದು ಕೂಡ ಒಂದು ಭಾಗವಾಗಿ ಬೆಳೀರಿ. ನಿಮ್ಮ ಒಂದು ಆರೋಗ್ಯ ದೃಷ್ಟಿಯಿಂದನೂ ನೀವು ಮನೆಯಲ್ಲಿ ಒಂದಲ್ಲ ದಿನದಲ್ಲಿ 1 ಸಾರಿ ಅಥವಾ 2 ಸಾರಿ ಈ ಸಿರಿಧಾನ್ಯ ಬಳಸೋದ್ರಿಂದ ನಿಮ್ಮ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ. ಅದೇ ರೀತಿ ಮಾರ್ಕೆಟಲ್ಲಿ ಏನಾದರೂ ಪ್ರೈಸ್ ಚೆನ್ನಾಗಿ ಬಂತಂದ್ರೆ ನೀವು ಮಾರೋದ್ರಿಂದ ನಿಮ್ಮ ಒಂದು ಹಣದ ಇದು ಕೂಡ ಉತ್ತಮ ಆಗಿರುತ್ತೆ. ಒಳ್ಳೆಯದು ಯೋಗೇಶ್ ಅವರ, ಮಾಹಿತಿ ಹಂಚಿಕೊಂಡೋದಕ್ಕೆ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ಇದುವರೆಗೆ ಹಗರಿ ಕೃಷಿ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆಗೊಂಡ ವಿವಿಧ ಸಿರಿಧಾನ್ಯದ ಬೆಳೆಯ ತಳಿಗಳ ಕುರಿತು ತಳಿ ತಜ್ಞರಾದ ಡಾಕ್ಟರ್ ಯೋಗೇಶ್ ಅವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಡಾಕ್ಟರ್ ವಿ ಜಿಬಾವಲತ್ತಿ. ರೈತ ಬಾಂಧವರೇ ಗಮನಿಸಿ, ವಿವಿಧ ಬೆಳೆಗಳಲ್ಲಿ ಕಂಡುಬರುವ ಕಾಯಿಕೊರಕ, ಕಾಂಡಕೊರಕ ಮತ್ತು ಎಲೆ ತಿನ್ನುವ ಕೀಟಗಳ ನಿರ್ವಹಣೆಗೆ ಜೈವಿಕ ಶಿಲೀಂಧ್ರ ಕೀಟನಾಶಕ ಬೆವೇರಿಯಾ ಬೆಸ್ಸಿಯಾನ ಸಿಂಪರಣೆ ಮಾಡಿ ಹತೋಟಿಯನ್ನು ಮಾಡಬಹುದು. 5-10 ಗ್ರಾಂ ಜೈವಿಕ ಶಿಲೀಂಧ್ರ ಕೀಟನಾಶಕ ಪುಡಿಯನ್ನು ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ತಂಪಾದ ವೇಳೆಯಲ್ಲಿ ಬೆಳೆಗಳ ಮೇಲೆ ಸಿಂಪರಣೆ ಮಾಡಿ ಪರಿಣಾಮಕಾರಿ ಹತೋಟಿಯನ್ನು ಪಡೆಯಿರಿ. ಜೈವಿಕ ಶಿಲೀಂಧ್ರ ಕೀಟನಾಶಕಗಳ ಬಳಕೆಯು ಅತಿ ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭ ಪಡೆಯುವ ಪರಿಸರ ಸ್ನೇಹಿ ಕೀಟ ನಿರ್ವಹಣಾ ಪದ್ಧತಿಯಾಗಿದೆ. ಅಲ್ಲದೆ ಇವು ನಿಸರ್ಗದಲ್ಲಿ ಪುನರುತ್ಪತ್ತಿಯಾಗುವುದರಿಂದ ಪದೇ ಪದೇ ಇತರೆ ರಾಸಾಯನಿಕ ಕೀಟನಾಶಕಗಳಂತೆ ಸಿಂಪರಣೆ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಜೈವಿಕ ಶಿಲೀಂಧ್ರ ಕೀಟನಾಶಕ ಮತ್ತು ರೋಗನಾಶಕಗಳನ್ನು ಬಳಸಿ ಕೀಟ ಮತ್ತು ರೋಗ ನಿರ್ವಹಣೆ ಮಾಡಿ ರಾಸಾಯನಿಕ ಮುಕ್ತ ಕೃಷಿ ಉತ್ಪಾದನೆಯನ್ನು ಮಾಡಿ ಪರಿಸರ ರಕ್ಷಣೆಯನ್ನು ಮಾಡಿರಿ. ಇದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಜೈವಿಕ ನಿಯಂತ್ರಣ ವಿಭಾಗದ ಪ್ರಕಟಣೆ. ಈಗ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಈಗ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ನಾಳೆ ದಿನಾಂಕ 21/9/2022 ಮಳೆಯ ಪ್ರಮಾಣ 4.1 ಮಿಲಿಮೀಟರ್ ಇರುವ ಸಾಧ್ಯತೆ ಇದ್ದು, ಗರಿಷ್ಠ ಉಷ್ಣಾಂಶ 32 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಗರಿಷ್ಠ ಆರ್ದ್ರತೆಯು 76% ಹಾಗೂ ಕನಿಷ್ಠ ಆರ್ದ್ರತೆಯ ಪ್ರಮಾಣ 40% ಇರಲಿದ್ದು, ಗಾಳಿಯ ವೇಗ ಪ್ರತಿ ಗಂಟೆಗೆ 21 ಕಿಲೋಮೀಟರ್ನಂತೆ ಚಲಿಸಲಿದೆ. ಇದುವರೆಗೆ ಹವಾಮಾನ ವರದಿಯನ್ನ ಕೇಳಿದ್ರಿ. ಈಗ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಸಾಮಾನ್ಯವಾಗಿ ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನ ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಲ್ಲಿ ಬೆಳವಣಿಗೆ ಕುಂಠಿತವಾಗಿರುವುದು ಕಂಡುಬಂದಿದ್ದು, ಇದರ ಹತೋಟಿಗಾಗಿ ಅಂತರ್ಬೇಸಾಯ ಪದ್ದತಿಯನ್ನು ಅನುಸರಿಸಿ ಕಳೆಗಳನ್ನು ನಿರ್ಮೂಲನೆ ಮಾಡಬೇಕು. ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶ ಇದ್ದ ಕಡೆಗಳಲ್ಲಿ ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಮೇಲು ಗೊಬ್ಬರ ಕೊಡಬೇಕು. ಬೆಳೆಗಳು ಹತ್ತಿ, ತೊಗರಿ, ಗೋವಿನ ಜೋಳ ಮತ್ತು ಇತರೆ ದೀರ್ಘಾವಧಿ ಬೆಳೆಗಳು. ಇನ್ನು ಮೆಕ್ಕೆಜೋಳ ಬೆಳೆಯುವ ರೈತ ಬಾಂಧವರು, ಮೆಕ್ಕೆಜೋಳದಲ್ಲಿ ಎಲೆ ಮತ್ತು ಎಲೆ ಕವಚ ಅಂಗಮಾರಿ ರೋಗದ ನಿರ್ವಹಣೆಗಾಗಿ 1 ಗ್ರಾಂ ಕಾರ್ಬನ್ ಡೈಜಿಮ್ ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಗೋವಿನ ಜೋಳದ ಸೈನಿಕ ಹುಳುವಿನ ನಿರ್ವಹಣೆಗೆ ಹೆಕ್ಟೇರಿಗೆ 10 ರಂತೆ ಮೋಹಕ ಬಲೆಗಳನ್ನು ಅಳವಡಿಸಬೇಕು ಮತ್ತು 0.3 ಗ್ರಾಂ ಇಮಮೆಕ್ಟೇನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಹತ್ತಿ ಬಿತ್ತನೆ ಮಾಡುವಂತಹ ರೈತ ಬಾಂಧವರು, ಹತ್ತಿ ಬೆಳೆಗೆ ಮೊದಲ ಹಂತದಲ್ಲಿ ಕಾಣಿಸಿಕೊಳ್ಳುವ ಥ್ರಿಪ್ಸ್ ನುಸಿ ಹಾಗೂ ಹಸಿರು ಹುಳುವಿನ ಹತೋಟಿಗಾಗಿ 1 ಎಕರೆಗೆ 250 ಮಿಲಿಲೀಟರ್ ಫರ್ಫೆನಿಲ್ 5% SC 250 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಹತ್ತಿಯಲ್ಲಿ ಸಸ್ಯ ಹೇನು ಮತ್ತು ಬಿಳಿ ನೋಣದ ಹತೋಟಿಗಾಗಿ 1 ಎಕರೆಗೆ 10 ರಂತೆ ಹಳದಿ ಬಣ್ಣದ ಪಂಚಿನ ಬಲೆಗಳನ್ನು ಉಪಯೋಗಿಸಬೇಕು. ಹತ್ತಿಯಲ್ಲಿ ಎಲೆ ಕೆಂಪಾಗಿಕೆಯನ್ನು ಹತೋಟಿ ಮಾಡಲು 10 ಗ್ರಾಂ ಮೆಗ್ನೀಷಿಯಂ ಸಲ್ಫೇಟ್ ಮತ್ತು 10 ಗ್ರಾಂ 19-19-19 ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಹತ್ತಿ ಬೆಳೆಗೆ ಮೇಲುಗೊಬ್ಬರವಾಗಿ ಪ್ರತಿ ಎಕರೆಗೆ 18 ಕೆಜಿ ಯೂರಿಯಾ ಮತ್ತು 10 ಕೆಜಿ ಪೊಟ್ಯಾಷ್ ರಸಗೊಬ್ಬರಗಳನ್ನು ಕೊಡಬೇಕು. ಇನ್ನು ಶೇಂಗಾ ಬಿತ್ತನೆ ಮಾಡಿದಂತಹ ರೈತ ಬಾಂಧವರು, ಶೇಂಗಾದಲ್ಲಿ ಸ್ವಡೋಫೈರ ಹತೋಟಿಗೆ 4 ಗ್ರಾಂ ಮೆಟಿರ್ಜಿಯಂ ರಿಲೈ ಅಥವಾ 0.2 ಗ್ರಾಂ ಇಮಯಾಕ್ಟಿನ್ ಬೆಂಜೋಯೇಟ್ 5 SG ಅಥವಾ 1 ಗ್ರಾಂ ಥಯೋಡಿಕಾರ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ರೈತರು ಬಿತ್ತನೆ ಮಾಡಿದ 40 ದಿವಸಗಳ ನಂತರ ಎಡೆಕುಂಟೆ ಹಾಯಿಸಿ ಕಳೆ ನಿಯಂತ್ರಣ ಮಾಡಬೇಕು. ಇನ್ನು ತೊಗರಿ ಬಿತ್ತನೆ ಮಾಡಿದಂತಹ ರೈತ ಬಾಂಧವರು ತೊಗರಿ ಬಿತ್ತನೆ ಮಾಡಿದ 50 ದಿನಗಳ ನಂತರ 5-6 ಸೆಂಟಿಮೀಟರ್ಷ್ಟು ಮೇಲ್ಭಾಗದ ಕುಡಿ ಚಿವುಟುವುದು ಹಾಗೂ 10 ಗ್ರಾಂ 19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲೊಡೆದು ಕಾಯಗಳ ಸಂಖ್ಯೆ ಹೆಚ್ಚುವುದು. ಇನ್ನು ತೊಗರಿಯಲ್ಲಿ ಬಲೆ ಕಟ್ಟುವ ಕೀಟದ ಹತೋಟಿಗಾಗಿ 2 ಮಿಲಿಲೀಟರ್ ಕ್ಲೋರೋಫೈರಿಫಾಸ್ 20 EC ಅಥವಾ 1 ಗ್ರಾಂ ಅಸಿಫೆಟ್ 75 SP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗ ಹತೋಟಿ ಮಾಡಲು 0.25 ಮಿಲಿಲೀಟರ್ ಇಮಡಾಕ್ರೋಫಿಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಸೂರ್ಯಕಾಂತಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ ಪ್ರತಿ ಎಕರೆಗೆ 4 ಕಿಲೋಗ್ರಾಂ ಸತುವಿನ ಸಲ್ಫೇಟ್ ಬಳಸಬೇಕು. ಭತ್ತದ ಬೆಂಕಿ ರೋಗದ ಬಾಧೆ ಕಂಡುಬಂದಲ್ಲಿ 1 ಗ್ರಾಂ ಕಾರ್ಬನ್ ಡೈಜಿಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪಡಿಸಬೇಕು. ಇನ್ನು ಭತ್ತದಲ್ಲಿ ಕಾಂಡ ಕೊರೆಯುವ ಹುಳ ನಿಯಂತ್ರಣಕ್ಕಾಗಿ 2 ಮಿಲಿಲೀಟರ್ ಕ್ಲೋರೋಫೈರಿಫಾಸ್ 20 EC ಅಥವಾ 2 ಮಿಲಿಲೀಟರ್ ಪ್ರೊಫನಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಭತ್ತದಲ್ಲಿ ಆನೆ ಕೊಂಬು ಕಣೆನೊಣ ಹತೋಟಿ ಮಾಡಲು 2.5 ಮಿಲಿಲೀಟರ್ ಕಾರ್ಬೋಸ್ವಾನ್ 25 EC ಅಥವಾ 1 ಮಿಲಿಲೀಟರ್ ಪ್ರಿಫನೆಲ್ 5 SC ಪ್ರತಿ ಲೀಟರ್ ನೀರಿಗೆ ಅಥವಾ 10 kg ಕಾರ್ಬೋಫೆರಾನ್ 3G1 ಎಕರೆಗೆ ಎರಚಬೇಕು. ಇನ್ನು ಮೆಣಸಿನಕಾಯಿ ಬೆಳೆಯುವ ರೈತ ಬಾಂಧವರು ಮೆಣಸಿನ ಗಿಡಕ್ಕೆ ಬರುವ ಸಸಿ ಸಾಯುವ ರೋಗವನ್ನು ಹತೋಟಿ ಮಾಡಲು 3 ಗ್ರಾಂ ಕ್ಯಾಪ್ಟನ್ ಅಥವಾ 2 ಗ್ರಾಂ ಕಾರ್ಬನ್ ಡೈಜಿಮ್ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿದ ದ್ರಾವಣವನ್ನು ಸಸಿಮಡಿಗೆ ಹಾಕಬೇಕು. ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ ಮೈಕ್ರೋಬಿಟನಿಲ್ 0.4 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಮೆಣಸಿನಕಾಯಿ ಹೂ ಬಿಡುವ ಹಂತದಲ್ಲಿ 0.25 ಮಿಲಿಲೀಟರ್ ನೆಫ್ತಲಿನ್ ಆಸೆಟಿಕ್ ಆಸಿಡ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ನಿಯಂತ್ರಿಸಬಹುದು. ಇನ್ನು ಜಾನುವಾರುಗಳಿಗೆ ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುವ ಹಸಿರು ಮೇವನ್ನು ರಸಮೇವಾಗಿ ಸಂಗ್ರಹಿಸಿಕೊಂಡರೆ ಹಸಿರು ಮೇವು ಸಿಗದೇ ಇದ್ದಾಗ ಅದನ್ನು ಮೇಯಿಸಿ ಅಂದರೆ ಬೇಸಿಗೆಯಲ್ಲೂ ಕೂಡ ಹೆಚ್ಚಿನ ಹಾಲಿನ ಉತ್ಪಾದನೆ ಪಡೆದು ಲಾಭ ಹೆಚ್ಚಿಸಬಹುದು. ಹಾಗೂ ಮಳೆಗಾಲದಲ್ಲಿ ಕುರಿ ಹಾಗೂ ಆಡುಗಳಿಗೆ ಬರುವ ಎಂಟಿ ರೋಟಾಕ್ಸಿಮಿಯಾ ರೋಗಕ್ಕೆ ಸೂಕ್ತ ಲಸಿಕೆ ಹಾಕಿಸಬೇಕು ಮತ್ತು ದನ ಕರುಗಳಿಗೆ ಹಸಿರು ಮೇವನ್ನು ಒದಗಿಸಲು ಮೇವಿನ ಜೋಳ, ಮೆಕ್ಕೆಜೋಳ, ಅಲಸಂದಿ ಹಾಗೂ ಕಡಿಮೆ ಅವಧಿಯ ಸಜ್ಜೆಯನ್ನ ಬೆಳೆಯಿರಿ. ಇನ್ನು ಕುರಿ ಸಾಕಾಣಿಕೆ ಮಾಡುವ ರೈತ ಬಾಂಧವರು ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಹಾಗೂ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರುಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆಗಳಿರುತ್ತವೆ ಮತ್ತು ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ಜಂತುನಾಶಕ ಔಷಧಿ ಕುಡಿಸುವುದರಿಂದ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ ಕೆ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹಿ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಈಗ ಕೇಳಿ ಪೇಟೆ ಧಾರಣೆ. ದರ ಪ್ರತಿ ಕ್ವಿಂಟಾಲ್ನಂತೆ ಕನಿಷ್ಠ ಹಾಗೂ ಕನಿಷ್ಠಗಳಲ್ಲಿ. ಮೊದಲಿಗೆ ಮಾನ್ವಿ ಮಾರುಕಟ್ಟೆಯ ಪೇಟೆ ಧಾರಣೆ. ಭತ್ತ ಹಳೆ ಸೋನಾ ಮಸೂರಿ 2,130 ರೂಪಾಯಿಗಳು. ಇನ್ನು ಮಾರುಕಟ್ಟೆ ರಾಯಚೂರಿನ ಪೇಟೆ ಧಾರಣೆ. ಹತ್ತಿ ಹೈಬ್ರಿಡ್ 44, ಕನಿಷ್ಠ 7,500 ರೂಪಾಯಿಗಳಿಂದ 9,600 ರೂಪಾಯಿಗಳು. ಹೆಸರುಕಾಳು 6,149 ರೂಪಾಯಿಗಳಿಂದ 6,188 ರೂಪಾಯಿಗಳು. ನೆಲಗಡಲೆ, ಶೇಂಗಾ, ಗುಂಗ್ರಿ 3,000 ರೂಪಾಯಿಗಳಿಂದ 6,309 ರೂಪಾಯಿಗಳು. ಈರುಳ್ಳಿ 200 ರೂಪಾಯಿಗಳಿಂದ 965 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 2,130 ರೂಪಾಯಿಗಳಿಂದ 2,289 ರೂಪಾಯಿಗಳು. ಸೂರ್ಯಕಾಂತಿ ಸೂರ್ಯಪಾನ 3,551 ರೂಪಾಯಿಗಳಿಂದ 5,690 ರೂಪಾಯಿಗಳು. ತೊಗರಿ ಕೆಂಪು 3,669 ರೂಪಾಯಿಗಳಿಂದ 6,868 ರೂಪಾಯಿಗಳು. ಇನ್ನು ಮಾರುಕಟ್ಟೆ ಲಿಂಗಸಗೂರಿನ ಪೇಟೆ ಧಾರಣೆ. ಸಜ್ಜೆ ಕನಿಷ್ಠ 2,350 ರೂಪಾಯಿಗಳಿಂದ ಗರಿಷ್ಠ 2,400 ರೂಪಾಯಿಗಳು. ಇನ್ನು ಭತ್ತ ಸೋನಾ ಮಸೂರಿ 2,745 ರೂಪಾಯಿಗಳು. ಸೂರ್ಯಕಾಂತಿ ಸೂರ್ಯಪಾನ 5,400 ರೂಪಾಯಿಗಳಿಂದ 5,600 ರೂಪಾಯಿಗಳು. ಇನ್ನು ಮಾರುಕಟ್ಟೆ ಸಿಂಧನೂರಿನ ಪೇಟೆ ಧಾರಣೆ. ಭತ್ತ ಕಾವೇರಿ ಸೋನ ಕನಿಷ್ಠ 1920 ರೂಪಾಯಿಗಳಿಂದ 1933 ರೂಪಾಯಿಗಳು, ಭತ್ತ ಹಳೆ ಸೋನ ಮಸೂರಿ 2750 ರೂಪಾಯಿಗಳು. ಇದುವರೆಗೆ ಕ್ರಮವಾಗಿ ಮಾನ್ವಿ, ರಾಯಚೂರು, ಲಿಂಗಸ್ಕೂರು ಹಾಗೂ ಸಿಂಧನೂರಿನ ಮಾರುಕಟ್ಟೆಯ ಪೇಟೆ ಧಾರಣೆಯನ್ನ ಕೇಳಿದಿರಿ. ಏನವ್ವ ನಿಮ್ಮ ಮನ್ಯಾಗ ಈ ಪಾಟಿ ಸಂಭ್ರಮ? ಇವತ್ತು ನಮ್ಮ ಮನ್ಯಾಗೆ ಗಂಗೆ ಬಂದ